ತುಪ್ಪರಿಕಾಯಿ ಇದ್ರಿ, ತುಪ್ಪರಿಕಾಯಿ ತುಪ್ಪರಿ ಇದಾರೆ, ಅವಷ್ಟು ಮಾಡ್ತವ್ರಿ. ಒಂದಿಷ್ಟು ತೊಗರಿ ಹಾಕ್ಯನ್ರಿ, ಅದೊಂದ್ ಇಪ್ಪತ್ತು ಸಾಲ ಐತ್ರಿ, ಒಂದ್ ಎಕರೆ ಹೊಲ ರೀ, ಅದ್ರಷ್ಟು ಅಂದಿಷ್ಟು ಮಾಡ್ತವ್ರಿ ನಾವು. ಈಗ ನಾವು ನಿಮ್ ಹೊಲದಲ್ಲೇ ಇವತ್ ಬಂದಿದೀವಿ, ಈಗ ಅಲ್ಲಿ ಹಾಕಿರೋದಲ್ಲ ಏನ್ರಿ ಅದು? ಅದು ಕಲ್ಪಡ್ಲ ಸರ, ಅದು ಕಲ್ಪಡ್ಲ, ಅದು ಏನು ಬಾರ್ಲಿನ ಕಟ್ತಾ ಇದ್ರಿ? ಬಾರ್ಲ ಹಾಕ್ಬೇಕ್ರಿ ಸರ, ಮತ್ ಮ್ಯಾಕ ಬಳ್ಳಿ ಹಬ್ಬಿಸ್ಬೇಕಲ್ವಾ? ಹಬ್ಬಿಸ್ಬೇಕ್ರಿ. ಅದು ಒಬ್ಬರೇ ಮಾಡ್ತೀರಿ ಎಲ್ಲ ಕೆಲ್ಸಗಳು? ಜರ ಕರ್ಕಂತವ್ರಿ, ಈಗ ಸದ್ಯ ಒಬ್ಬರ ಹಾಕ್ಯಂತವ್ರಿ ನಾವ ಸಣ್ಣ. ಈ ತರಕಾರಿಯನ್ನೇ ಯಾಕೆ ಬೆಳಿತೀರಿ ನೀವು? ತರಕಾರಿ ಮನೆಗೆ ತಿನ್ನಾಕ ಆಗತ್ರಿ, ಒಂದಿಷ್ಟು ಮಾರ್ತವ್ ನಾವು ಮನ್ಯಾಗ. ಈಗ ಖಾಲಿ ಬೇನಾಗ ಒತ್ ಮುಣಿಗಿಂದ ಮನ್ಯಾಗ ಹೆಣ್ಮಕ್ಳು ಹೋಗಿ ಮಾರ್ಕೊಂಬರ್ತಾರ್ರಿ. ತಮಾಟೆ ಹಣ್ಣ ಮೆಣಸಿನ್ಕಾಯಿನ ಒಂದಿಷ್ಟು ಹಚ್ಚಿರ್ತವ್ರಿ ಮನೆಗೆ ಅಂತ ತಿನ್ನಕ್ ಹಚ್ಚಿರ್ತವ್ರಿ, ನಮಗೆ ಬೇಕಾದಷ್ಟು ಬುಟ್ಟಗಂತ ಮಾರ್ತವ್ರಿ ಅವನು. ಸೊ ಮುಖ್ಯವಾಗಿ ನಿಮ್ಮ ಮನೆಗೆ ಬೇಕಾಗೋದಕ್ಕೆ ಬೆಳಿತೀರಿ, ಜೊತೆಗೆ ಮಾರಾಟನು ಮಾಡಿ. ಹಿಂಗೆ ಮಾರೋದ್ರಿಂದನೇ ನಿಮ್ಗೆ ದಿನ ಎಷ್ಟು ಆದಾಯ ಬರ್ತದೆ? ನಮ್ಮ ಮನೆ ಖರ್ಚಿಗೆ ಇದು ಸರಿ ಹೋಗತ್ತೆ. ಅದೇ ಒಂದ್ ಸ್ವಲ್ಪ ಈಗ ಒಂದ್ 20 ಕೆಜಿ ಅಷ್ಟು ಮಾರ್ತಿರ್ತವ, ಉಳಿದು ನಮ್ಮ ಮನೆಗೆ ಒಂದಷ್ಟು ಇದ್ ಮಾಡ್ಕೊಂತವ. ಸ್ವಲ್ಪ ಒಂದ್ ಮೆಣಸಿನ್ಕಾಯಿನ ಒಣಕಾಯಿ ಮಾಡ್ಕೊಂತವ್ರಿ, ನಮಗೆ ತಿನ್ನೋವಷ್ಟು ತಿನ್ನ ಇದ್ ಮಾಡ್ಕೊಂಡ್ ದಿನ್ಸಾವ ಬೇರೆ ಮಾರ್ತವ್ರಿ. ಈಗ ಒಂದ್ 20 ಕೆಜಿ 30 ಕೆಜಿ ಅಂತ ಮಾರ್ಕೆಟ್ಗೆ ಹೋಗೇ ಹೋಗುತ್ತೆ. ಏನೇನ್ ರೇಟ್ ಸಿಗುತ್ತೆ? ಹೀರಿಕಾಯಿ ಆಗ್ಲಿ ತುಪ್ಪರಿಕಾಯಿ ಆಗ್ಲಿ ಏನ್ ರೇಟಿಗೆ ಮಾರ್ಕೆಟ್ ಏನ್ ಸರ? ಈಗ ಟಮಾಟೆ ಹಣ್ಣು ಈಗ ಜಂಪ್ ಆಗ್ಯತ, ಮೆಣಸಿನ್ಕಾಯಿದ 60 ರೂಪಾಯಿ 50 ರೂಪಾಯಿ ಅಂತ ಮಿನಿಮಮ್ ಮಾರ್ತಾ ಮಾರ್ತಾರೆ. ಹಸೆಕಾಯಿ ಈ ಟಮಾಟೆ ಹಣ್ಣಿಂದ 10 ರೂಪಾಯಿ ಕೆಜಿ 15 ರೂಪಾಯಿ ಕೆಜಿ ಮಾರ್ತಾರ್ರಿ. ಮತ್ತೆ ಈಗ ಹೊತ್ತು ಮಾರ್ತಿರ್ತಾರ್ರಿ, 20 ರೂಪಾಯಿ ಮಾರ್ತೀವಿ ನಾವು. ಈಗ ನೀವೇ ಹೊತ್ತು ಮಾರ್ತೀರಾ ಅಥವಾ ಮಾರೋರಿಗೆ ಕೊಟ್ಟು ಬರ್ತೀರಾ ನೀವು? ನಾವ ಹೊತ್ತು ಮಾರ್ತೀವ್ರಿ ಊರಾಗ. ಊರಲ್ಲಿ ಊರಲ್ಲಿ ಜಾಸ್ತಿ ಹೆಚ್ಚು ಬೆಳೆಗಿಲ್ಲಲ್ರಿ, ನಾವು ಸ್ವಲ್ಪ ಇರ್ತದೆ. ನೀವೇ ನಿಂತು ಮಾರೋದ್ರಿಂದ ಹೆಚ್ಚು ಲಾಭ ಬರ್ತದೆ. ಹ್ಞೂ, ಈಗ ಮಾರಾಟಕ್ಕಾಗಿನೇ ಯಾರ್ಯಾರು ಹೋಗ್ತಾರೆ ನಿಮ್ಮ ಮನೇಲಿ? ನಮ್ಮ ಮನ್ಯಾಗ ಹೆಣ್ಮಕ್ಳು ಹೋಗ್ತಾರೆ. ಸಂತೆಗಳಿಗೆ ಹೋಗ್ತಾರ ಅಥವಾ? ಸಂತೆ ಇಲ್ರಿ, ಇಲ್ಲೇ ಮನೆ ಊರಾಗ ಅಷ್ಟೇ ಅಡ್ಡಾಡಿ ಮಾರೋದು. ಊರಲ್ಲಿ ಓಡಾಡ್ಕೊಂಡು ಮಾರಾಟ ಮಾಡ್ತಾರೆ. ಓ, ಅಷ್ಟು ಖರ್ಚಾಗ್ಬಿಡ್ತದೆ? ಅವ ಅಷ್ಟು ಹೋಗುತ್ತೆ, ಒಂದು 15-20 ಕೆಜಿ ಹೋಗುತ್ತೆ ಸರ್. ಏನು ಉಳಿಯೋದಿಲ್ಲ? ಏನು ಉಳಿಯಲ್ಲ. ಓಹೋ, ಈಗ ಮೆಣಸಿನ್ಕಾಯಿ ಅಂದ್ರೆ ಅದು ದಿನ ಬಿಡಿಸ್ತಾ ಇರ್ತೀರಾ? ವಾರಕ್ಕೊಂದ್ಸಲ ಮೆಣಸಿನ್ಕಾಯಿ, ಮೆಣಸಿನ್ಕಾಯಿನ ವಾರಕ್ಕೊಂದ್ಸಲ, ತುಪ್ಪರಿಕಾಯಿ ಟಮಾಟೆ ಹಣ್ಣನ ವಾರಕ್ಕೊಂದ್ಸಲ, ತುಪ್ಪರಿಕಾಯಿನ ಅದನ್ನ ಇದು ಸೀಡ್ಸ್ ಅಲ್ರಿ, ಅರಿಗಿಲ್ಲ. ಇದು ಸೀಡ್ಸ್ಗೋಸ್ಕರ ಬೆಳೆದಿರಿ? ತುಪ್ಪರಿಕಾಯಿ, ತುಪ್ಪರಿಕಾಯಿ ಕಲ್ಪಟ್ಲ ಈ ಸೀಡ್ಸ್ ಅಂದ್ರೆ. ಈ ಸೀಡ್ಸ್ ಗಾಗಿ ಬೆಳೆದ್ರೆ ಒಂದ್ ಸ್ವಲ್ಪ ಪ್ಯಾಲೆತಿನ ಎಲ್ಲ ಅಂದ್ರೆ ಮೇಲೆಲ್ಲ ಇದು ಜಾಲರಿ ಗಿಲ್ರಿ ಕಟ್ಕೊಳ್ತಾರೆ? ಮೆಸ್ ಇಂದ ಅಲ್ರಿ, ಇದು ಹೊರಗಡೆ ಕೊಡ್ತಾರೆ. ಇದನ್ನ ಮೆಸ್ ಇಂದ ಅಂದ್ರೆ ಅವು ಬೇರೆ ಇರ್ತದ, ಟಮಾಟಿದ ಇರ್ತದ, ಚಿಲ್ಲಿದ ಬೇರೆ ಇರ್ತ, ಈ ಅದ ಸೌತಿ ಅಂತಂದ ಕೊಡ್ತಾರೆ, ಸೌತಿಕಾಯಿ ಅದನ್ನ ಮೆಸ್ನೇ ಮಾಡ್ಬೋದು, ಅಗಲ ಮೆಸ್ನೇ ಮಾಡ್ಬೋದು. ಇವು ಹೊರಗಡೆ ಕೊಡ್ತಾರೆ. ಹೊರಗಡೆ ಕೊಡ್ತಾರೆ. ಹ್ಞೂ, ಏನ್ ಕೆಜಿ ತಗೊಳ್ತಾರೆ? ಕೆಜಿ ಈಗ ಒಂದ್ 20 ಸಾಲ ಇದ್ರಿ ಸರ್, ಅದ ಒಂದ್ 60-70 ಕೆಜಿ ಆಗುತ್ತೆ ಸರ್. ಬೀಜ 1500 ರೂಪಾಯಿ ಕೆಜಿ. ಎಷ್ಟು ತಿಂಗಳ ಅವಧಿಗೆಲ್ಲ ಮುಗಿತದೆ ಇದು? ಇದು 4 ತಿಂಗಳು ಬೇಕು ಸರ್. ಈಗ ಒಂದ್ ತಿಂಗಳ ಆಗೈತ್ರಿ ಇದು ಅಗೆ ಹಚ್ಚಿ. ಈಗ ಬಳ್ಳಿ ಮ್ಯಾಕ್ ಹಬ್ಸಿ ಕ್ರಾಸಿಂಗ್ ಮಾಡಿ ಹಣ್ಣಾಗ ಮಠ ಬಿಡ್ಬೇಕು ಸರ್. ಓಹೋ, ಕಲ್ಪಟ್ಲ ಒಂದ್ 4 ತಿಂಗಳು ಟೈಮ್ ಹಿಡಿತೈತೆ? 4 ತಿಂಗಳ ಟೈಮ್ ಹಿಡ್ತದೆ ಸರ್. 1 ಲಕ್ಷ ರೂಪಾಯಿ ಆದಾಯ ಮಿನಿಮಮ್, ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟ ಆಗತ್ ಸರ್. ಅಲ್ಲ, ಈಗ ಒಂದು 70 ಕೆಜಿ ಬಂತು ಅಂದ್ರೆ 1500 ರೂಪಾಯಿ ಬೆಲೆ ಸಿಕ್ಕರು ಸಹಿತ 1 ಲಕ್ಷ ರೂಪಾಯಿ ನಿಮ್ಗೆ ಆದಾಯ ಬರ್ತದೆ. ಖರ್ಚು ಏನೇನು ಇರ್ತದೆ? ಖರ್ಚು ಒಂದ್ 30,000 ಖರ್ಚ್ ಆಗತ್ ಸರ್. ಔಷಧಿಗೆ ಲೇಬರ್ ಖರ್ಚು, ಯಾವ ದಾರ ತರದ, ಉರಿ ತರದ, ಕಾಚೆ ತರದ, ಅವೆಲ್ಲ ಇರ್ತದೆ ಸರ್. ಪ್ರೋನಿಂಗ್ ಎಲ್ಲ ಇಲ್ಲೇ ಮಾಡ್ತಾರೆ? ಇಲ್ಲೇ ಮಾಡ್ತೀವಿ ಸರ್. ಪ್ರೋನಿಂಗ್ ಈಗ ಆಳುಗಳು ಬೇಕೇ ಬೇಕು? ಬೇಕು ಸರ್. ದಿವಸ ಒಂದ್ 10-15 ಮಂದಿ ಮುಂಜಾನೆ 6 ಬರ್ತೀವಿ ಸರ್. 9 ಗಂಟೆ ಮಟ ಪೌಡರ್ ಕೊಡ್ತೀವಿ. ಪೌಡರ್ ಕೊಡ್ತೀವಿ ಗಂಡ ಅವ್ನ ಹೂವ ಇದನ್ ಮಾಡಿಸ್ಬೇಕು ಸರ್. ಹಂಗಾಗಿ ಕ್ರಾಸಿಂಗ್ ಎಲ್ಲ ಕ್ರಾಸಿಂಗ್ ಮಾಡ್ಬೇಕು. ದಿನ ಒಂದ್ 10 ಆಳು ಸಾಕಾಗ್ತದ? 10 ಆಳು ಆದ್ರೆ ಸಾಕಾಗ್ತದೆ ಸರ್. 20 ಸಾಲಿಗೆ ಅಂದ್ರೆ ಒಂದ್ 10 ಸಾಲ ಬೇಕು ಸರ್. ಎಷ್ಟು ಕೊಡ್ತೀರಿ ಕೂಲಿ ನೀವು? ಇಲ್ಲಿ 100 ರೂಪಾಯಿ ಆಗತ್ ಸರ್. ಈಗ ಎಷ್ಟು ಒಂದ್ ತಾಸ ಮಾಡ್ತಾರೆ? 2 ತಾಸ ಇರ್ತಾರೆ ಸರ್. 100 ರೂಪಾಯಿ ಒಬ್ಬರಿಗೆ? 100 ರೂಪಾಯಿ ಒಬ್ಬರಿಗೆ ಸರ್. 2 ತಾಸಲ್ಲಿ ಮುಗ್ದೋಗ್ಬಿಡ್ತದೆ? ಮುಗಿತದ ಸರ. ಮತ್ತೆ ಮುಗಿಲಿಲ್ಲ ಅಂದ್ರೆ ಒಳ್ಳೆ ಕರ್ಕೊಂಬಂದು ಇದನ್ ಮಾಡ್ಬೇಕು ಸರ್. ಅದ ಒಂದ್ 400 ರೂಪಾಯಿ ಕೂಲಿ ಸರ್. ಒಳ್ಳೆ 10 ಗಂಟೆಲಿಂದ ಒತ್ ಮುಣಗ ಮಠ ಬಂದ್ರೆ ಅದು ಬೇರೆ ಕೂಲಿ. ಅದು ಬೇರೆ ಕೂಲಿ ಸರ್. ಓಹೋ, ಎಲ್ಲೆಲ್ಲಿ ಯಾವ್ಯಾವ ಮಿಸ್ ಆಗಿರ್ತವೆ? ಅದು ಉಳಿದ್ ನೋಡ್ಕೊಂಬೇಕು ಸರ್ ಒಳ್ಳೆ. ಇಲ್ಲಾಂದ್ರೆ ಬೀಜ ಅದು ಕ್ರಾಸಿಂಗ್ ಆಗಲಿಲ್ಲ ಅಂದ್ರೆ ಬೀಜ ಫೇಲ್ ಆಗುತ್ತೆ ಅಂತ ಇದ್ ಮಾಡ್ತಾರೆ ಸರ್. ಓಹೋ, ಒಂದ್ ಸಲ ಕ್ರಾಸಿಂಗ್ ಆದ್ರೆ ಸಾಕು? ಒಂದಿನ 2 ದಿನದ ಟೈಮ್ ಹಿಡಿತೈತ ಅದು ಸರ್? 1 ವಾರ ಬೇಕು ಸರ್ ಕ್ರಾಸಿಂಗ್ ಮಾಡಕ್ಕೆ. ಕ್ರಾಸಿಂಗ್ ಮಾಡಕ್ಕೆ ಅಷ್ಟು? ಓಹೋ, 1 ವಾರ ಬೇಕು ಸರ್. ಸೊ ಅಲ್ಲೊಂದಿಷ್ಟು ಕೂಲಿ ಆಳುಗಳು ಅಗತ್ಯ ಇರ್ತದೆ ನಿಮ್ಗೆ? ಹ್ಞೂ ಸರ್. ಅದು ಕೂಲಿ ಆಳದ ಬೇರೆ, ಮತ್ತೆ ಇಲ್ಲಿ ಸಿಗಲಿಲ್ಲ ಅಂದ್ರೆ ಆಟ ಬಾಡಿಗೆ ಮಾಡ್ಕೊಂಡು ಬೇರೆ ತರಿಸ್ಬೇಕು ಸರ್. ಹಂಗಿದೆ? ಹ್ಞೂ ಸರ್. ಅಂದ್ರೆ ನಾನು ಗಮನಿಸಿದ ಹಾಗೆ ನಿಮ್ಮ ಗ್ರಾಮದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ ಯಾವಾಗ್ಲೂ ನಿರಂತರ ಕೆಲಸ ಇದ್ದೇ ಇರ್ತದೆ? ಯಾಕೆ ಇರ್ತದೆ ಸರ್, ಇಲ್ಲಿ ಕೆಲಸ ಕಂಟಿನ್ಯೂಸ್ ಸರ್. ಒಂದಿಷ್ಟು ಅವ್ರಿಗೂ ತಲಾದಾಯ, ಅವ್ರ ಕುಟುಂಬಕ್ಕೆ ಬೇಕಾದಂತೆ ಆದಾಯ ಸರ್. ಈಗ ನಾವು ಬೆಳೆಯೋದಕ್ಕಿಂತ ಕೂಲಿ ಮಾಡೋದಕ್ಕೆ ಚಲೋ ಸರ. ಈಗ ಸರ ಮತ್ತೆ ಈಗ ಏನು, ಈಗ ಸ್ವಲ್ಪ ಆಸ್ತಿ ಐತೆ ಅಂದ್ರ ಹೆಂಗ ಬಿಡಕ್ ಆಗಲ್ಲ ಸರ. ಈಗ ಸ್ವಲ್ಪ ಏಟ್ ರೇಟ್ ಮಾಡಿಕೊಂಬೇಕು, ನಾವು ಮಾಡ್ಬೇಕು. ಈಗ ಅವರು ಬದುಕ್ತಾರ, ನಾವು ಬದುಕ್ತೇವೆ. ಈಗ ಅವ್ರು ಬಂದ್ ಮಾಡಿದ್ದೆ ನಮಗೆ ಇದಲ್ಲ ಸರ್, ಆದಾಯ ಬರೋದು, ಆದಾಯ ಬರೋದು. ಈಗ ನಾವ್ ಅಷ್ಟ ಮಾಡ್ಬೇಕಾದ್ರೆ ಆಗಲ್ಲ ಸರ್. ಆಗಲ್ಲ. ಸೊ ಒಂದ್ ರೀತಿಯಿಂದ ಒಬ್ರಿಗೊಬ್ರು ಪರಸ್ಪರ ಹೊಂದಾಣಿಕೆ, ಹೊಂದಾಣಿಕೆ ಸರ್. ಮತ್ತೆ ಈಗ ನಾವು ಆಸರೆ, ನೀವು ನಿಮಗೆ ಅವ್ರ ಆಸರೆ. ಈಗ ನಾವು ಮಾಡಿದ್ನಂದ್ರ ಅವ್ರು ಬಂದು ನಮ್ಮ ಹೊಲ್ದಾಗ ಕೆಲಸ ಮಾಡ್ತಾರ. ಈಗ ನಿನ್ನೊಂದ್ ಹತ್ರ ನಮ್ದ ಆತ ಅಂದ್ರೆ ನಿನ್ನೊಂದ್ ಹತ್ರ ಬೇರೆ ಕಡೆ ಕೆಲ್ಸಕ್ ಹೋಗ್ತಾರ ಅವ್ರು. ಈಗ ನಾವು ಆದ್ರೂ ಮತ್ತೆ ನಮ್ಮದ್ ಮುಗಿತಂದ್ರೆ ಬೇರೆ ಕಡೆಗೆ ಹೋಗ್ಬೇಕು ಸರ್ ಕೆಲ್ಸಕ್ಕೆ. ಓ ಹಾಗೆ. ಹ್ಞೂ ಸರ್. ಈ ಬೇರೆ ಕಾಲ ಇದ್ರಾಗ ನಮ್ದು ಒಂದ್ ಎಕರೆ ಹೊಲ್ದಾಗ ಇದ್ ಮಾಡಕ್ ಆಗಲ್ಲ ಸರ್. ನಮ್ಗೆ ಎಂಟು ದಿನದ ಕ್ರಾಪ್ ಇದು ಕ್ರಾಸಿಂಗ್ ಮಾಡೋದು ಎಂಟು ದಿವಸದ್ರಿ. ಮತ್ತೀಗ ನಾವು ನೀರ್ ಬಿಟ್ಕಂತ ಒಬ್ರಾಗ ತಾಸುಗಳಿಗೆ ಬರ್ತಿರ್ತವ ಹೋಗ್ತಿರ್ತವ ನೋಡ್ಕೊಂತ ಮತ್ತೆ ಹಣ್ಣೆ ಪಣ್ಣೆ ಹೊಡೆಯೋದ ನಾವ ಹೊಡ್ಕಂತಿರ್ತೇವೆ ಸರ್. ಕ್ರಾಸಿಂಗ್ ಮಾಡಿದಾರೆ ಅಂತ ಗೊತ್ತಾಗದ ಹೇಗೆ ಅದು ಸರ್? ಅದಕ್ಕೆ ದರ ಹಾಕಿರ್ತೇವೆ ಸರ್. ಗುರುತಾಗಿ ಉಲ್ಲಾಣ ಹಾಕಿರ್ತೇವೆ ಸರ್. ಅದು ಉಲ್ಲಾಣ ಹಾಕಿ ಅದನ್ನ ಅದ ಮೇನ್ ನಮಗೆ ಈ ಕ್ರಾಸಿಂಗ್ ಆಗ್ಯತ ಅನ್ನೋದು ಸರ್. ಅದು ಉಳಿದದ್ದು ಕಾಯಿ ಬರ್ತಿರ್ತದ ಸರ್, ಅದನ್ನ ಅರಿಬೇಕು ನಾವು. ಅದನ್ನು ಮಾರಾಟ ಮಾಡ್ಬೋದ ನೀವು? ಮಾರ್ಬೋದು ಸರ್, ನಾವು ಕಂಪ್ನಿಯವ್ರು ಮಾರ್ಬಿಡಲ್ಲ ಸರ್. ಅದನ್ನ ಮತ್ತೆ ಏನ್ ಮಾಡ್ತೀರ? ಅದನ್ನ ಅರ್ಧ ಹಾಕ್ಬೇಕು ಸರ್, ಸಣ್ಣದಿದ್ದಾಗ. ವೇಸ್ಟ್? ಅದು ವೇಸ್ಟ್ ಸರ್. ಓಹೋಹೋ, ಅದು ಯಾವ್ದಕ್ಕೂ ಬಳಕೆ ಆಗಲ್ಲ ಅದನ್ನ. ಯಾವ್ದು ಯಾಕಂದ್ರೆ ನಮಗೆ ಬೀಜ ಸಲುವಾಗಿ ನಿಮಗೆ ಇಗ್ಗಿ ಕೊಟ್ಟಿವಿ ನಾವು, ನೀವು ಅದನ್ನ ನಮಗೆ ಬೆಳೆದು ಕೊಡ್ಬೇಕು. ಈಗ ನೀವು ಕಾಯಿ ಬಿಟ್ಟಿನ ಅಂದ್ರ ನಮ್ಮ ಬೀಜ ಬಲಿಗಿಲ್ಲ, ಅವನು ಬೇಡ ನೀವು ಹರಿರಿ ಹರಿರಿ ಅಂತಂದ ದಿವಸ ಅವ್ರು ಸುಬ್ರಜರ್ ಬಂದು ಹರಿಸ್ತಾರ ಸರ್. ಓ, ಅವ್ರು ನಿಮ್ಮನ್ನ ಕಾಯ್ತಾನೆ ಇರ್ತಾರೆ? ಹೌದು ಸರ್. ಹೊಸಪೇಟೆ ಇಲ್ಲಿ ಹಿಂಗೆಲ್ಲ ನಾವೆಲ್ಲ ಕಲ್ಪಟ್ಲ ತಂಬಂದ ಹೊತ್ನಾಗ ಅವ್ರು ಕಂಪ್ನಿಯವ್ರ ನೋಡಿದ್ನಂದ್ರೆ ನಮಗೆ ಇದನ್ನ ಮಾಡ್ತಾರೆ ಸರ್, ಇನ್ನೊಂದ್ಸಲ ಫ್ಲಾಟ್ ಕೊಡಲ್ಲ ನಮ್ಗೆ. ಓ ಹಂಗೆ. ಹೌದು ಸರ್. ಸೊ ಅವ್ರದ್ದು ಉದ್ದೇಶ ಏನು, ಬೀಜೋತ್ಪಾದನೆ ಚೆನ್ನಾಗಿ ಆಗ್ಬೇಕು. ಹೌದು ಸರ್. ಈಗ ಅನಗತ್ಯವಾಗಿ ಬಂದಿರತ ಕಾಯಿನೆಲ್ಲ ತೆಗೆದು ಬಿಡ್ಬೇಕು. ಸಣ್ಣ ಕಾಯಿ ಬಂದಾಗೆಲ್ಲ ತೆಗಿಬೇಕು ಸರ್, ವಾರ ವಾರ. ಒಟ್ಟು ಕ್ರಾಸಿಂಗ್ ಎಲ್ಲ ಚೆನ್ನಾಗಿ ಆಗ್ಬೇಕು ಅಂತ ಅವ್ರು ಕ್ರಾಸಿಂಗ್ ಆಗ್ಬೇಕ್ರಿ. ಅವ್ರಿಗೆ ಬೀಜ ಕ್ವಾಲಿಟಿ ಬರ್ಬೇಕಲ್ರಿ. ಹೌದು. ಆತರ ಹಂಗಾಗಿ ಹಿಂದಲೇ ಹರಿಸ್ತಾರ ಸರ್. ಈಗ ನೀವು ಇದು ಬೀಜೋತ್ಪನ್ನ ಮಾಡ್ತಿರೋದು ಪಡುಲ್ಕಾಯ್ದ? ಇದು ಪಡುಲ್ಕಾಯ್ ಸರ್. ಪಡುಲ್ಕಾಯ್ದು? ಹ್ಞೂ ಸರ್. ಈ ಹಿಂದೆ ಬೇರೆ ಕಡೆ ಎಲ್ಲ ನೀವು ಒಂದಿಷ್ಟು ಭೂಮಿ ಹಿಡಿದಿದ್ರಿ? ಭೂಮಿ ಹಿಡಿದಿಲ್ಲ ಸರ್, ನಾವು ಸುಮ್ಮನೆ ಸಣ್ಣ ಪುಟ ಇದ್ ಮಾಡ್ತೀವಿ ಹಂಗ. ಅಲ್ಲ, ಗುತ್ತಿಗೆ ತರ ಮಾಡಿಸ್ಕರ ಬೇರೆ ಗುತ್ತಿಗೆ ಹಾಕ್ಯಂದ ಇದನ್ ಮಾಡ್ತಾರೆ. ಅಲ್ಲಿ ಏನೇನ್ ಹಾಕಿದ್ರಿ? ಅಲ್ಲಿ ಕಲ್ಲಂಗಡಿ ಐತಿ ಸರ್, ಅದು ಒಂದಿಷ್ಟು ಇದು ಐತಿ, ಕಿಚ್ರಿ ಐತಿ ಸರ್. ಕಿಚ್ರಿ? ಹ್ಞೂ ಸರ್. ಕಿಚ್ರಿ ಹೀರಿಕಾಯಿ ಸರ್. ಹೀರಿಕಾಯಿ? ಹೀರಿಕಾಯಿ. ಕಿಚ್ರಿ ಅಂತ್ರಿ ನೀವು? ಹ್ಞೂ ಸರ್. ಅದು ಸೀಡ್ಸ್ಗೋಸ್ಕರ? ಅದು ಸೀಡ್ಸಿಂದ ಸರ್. ಅದು ಇಷ್ಟೆಲ್ಲ ಬೀಜಗಳನ್ನ ಒಂದೇ ಕಂಪ್ನಿಯವ್ರು ಕೊಡ್ತಾರೆ ನಿಮ್ಗೆ? ಒಂದೇ ಕಂಪ್ನಿಯವ್ರ ಅಂತ ನಾನು ಸರ್, ಆಗ ಬೇರೆ ಬೇರೆ ಕಂಪ್ನಿಯವ್ರು ಇರ್ತಾರೆ, ಅವರು ಬರ್ತಾ ಇರ್ತಾರೆ. ಬರ್ತಾ ಇರ್ತಾರೆ. ಇವ್ರು ರಾಣಿಬೆನ್ನೂರು ಕೊಡ್ತಾರ, ಹೈದರಾಬಾದ್ನವ್ರು ಕೊಡ್ತಾರೆ ಸರ್. ಇಲ್ಲಿ ಒಬ್ರು ಮ್ಯಾನೇಜರ್ನ ಅಂತಂದು ಇಟ್ಟಿರ್ತಾರ, ಅವ್ರು ಅವ್ರ ಕೈಯಾಗ ಒಂದ್ ಐದಾರು ಜನ ಸೂಪರ್ವೈಸರ್ ಇರ್ತಾರೆ ಸರ್. ಅವ್ರು ಬೆಳಗ್ಗೆ ನಮಗೆ ಪೋಡ್ರ ಕೊಡೋ ಟೈಮ್ಗೆ 5 ಗಂಟೆಗೆ 6 ಗಂಟೆಗೆ ಬರ್ತಾರೆ ಸರ್. ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಸರ್, ಯಾಕಂದ್ರೆ ಈಗ ಕರಡಿದ ಒಂದು ಕಾಟ ಜಾಸ್ತಿ ಸರ್ ಇಲ್ಲಿ. ಹೌದಾ? ಹ್ಞೂ ಸರ್. ನಿಮ್ಮಲ್ಲಿ ಕರಡಿಗಳು ಓಡಾಡ್ತಾವ? ಕರಡಿ ಓಡಾಡ್ತಾವ ಸರ್ ಇಲ್ಲಿ. ಓಹೋಹೋ. ಫಾರೆಸ್ಟ್ರಿಗೆ ಎಲ್ಲ ಇದನ್ ಮಾಡತ್ ಸರ, ಅದು ಮುಳತಂತ ಹೇಳ್ತೀವಿ ಅಂತಾರೆ ಸರ್, ಅದನ್ನೆಲ್ಲ ಏನು ಮಾಡಲ್ಲ ಸರ್. ಇನ್ನ ಕರಡಿಗಳಿಂದ ಯಾವ ಬೆಳೆಗಳಿಗೆಲ್ಲ ಹಾನಿ ಆಗ್ತದೆ ಸರ್? ಈಗ ರೈತರು ಹೊಲ್ದಾಗ ಅಂದ್ರ ಇವ ಪಪ್ಪಳ್ಳಿ ಕಾಯಿ ತಿಂತಾರೆ ಸರ್. ಹೌದು. ಕಲ್ಲಂಗಡಿ ಹಣ್ಣು ತಿಂತಾರೆ ಸರ್. ಹೌದು. ಕಡ್ಲಿ ಕಿತ್ತಾರೆ ಸರ್. ಸೂರ್ಯಪಾನ ಇತ್ತಂದ್ರ ಸೂರ್ಯಪಾನ ತೆನಿನ ತಿಂತಾರ ಸರ. ಮೆಕ್ಕೆಜೋಳದ ಲಡ್ಡು ಹಿರಿಯ ಹೊತ್ನಾಗ ಎಲ್ಲ ಇದನ್ನ ತಿಂತಾರ ಸರ್. ಮೆಕ್ಕೆಜೋಳದ ತಿಂತಾರ ಸರ್. ನೋಡಿದ್ರಿ ನೀವು ಕರಡಿಗಳು? ನೋಡಿವಿ ಸರ್. ಮತ್ತೆ ಈಗ ಮೆಂಚಿಗೆ ಹಾಕ್ಯಂದ್ ಇಲ್ಲೇ ಇರ್ತು ನೋಡ್ ಸರ್, ಇಲ್ಲೇ ಐತಲ್ಲ ಮೆಂಚಿಗೆ ನಮ್ಮದು. ಇಲ್ಲೇ ಇರ್ತು ಸರ್. ಮನುಷ್ಯರಿಗೆ ಏನು ತೊಂದರೆ ಮಾಡಿಲ್ಲ ಇದವ್ರಿಗೆ? ಮಾಡತ್ ಸರ, ತೊಂದರೆ ಮಾಡ್ದತ್ತ. ಮತ್ ಈಗ ಅದಕ್ಕೆ ಭಯ ಇರ್ತದ ಸರ್, ಮನುಷ್ಯನಿಗೆ ಹತ್ರ ಹೋದ್ನಿ ಅಂದ್ರೆ ಮತ್ತೆ ಅದು ಮನುಷ್ಯನಿಗೆ ಕಡಿದತ್ ಸರ್, ಮತ್ತೆ ಅದ್ರದ್ದು ಪ್ರಾಣದ ಸಂಕಟಕ್ಕ ಇದನ್ನ ಮಾಡ್ತದ ಸರ್. ನಾವು ಸ್ವಲ್ಪ ಬ್ಯಾಟ್ರಿ ಹಾಕ್ಯಂದು ನಾಯಿ ಪಾಯಿ ಕಟ್ಟಿಕೊಂಡ್ ಬಂತ ಅಂದ ಪಟ್ಲ ಗಿಟ್ಲ ಅನಿಸ್ತಿರ್ತದ ಸರ್, ಸ್ವಲ್ಪ ಅಂಜಿಕೊಂಡ್ ಹೋಗ್ತಿರ್ತದ ಸರ್. ಸೊ ಈಗ ನೀವು ರಾತ್ರಿ ಎಲ್ಲ ಕಾಯ್ಬೇಕಾಗದ್ರಿ ಸರ್? 45 ದಿವಸ ಕಲ್ಲಂಗಡಿದ ನೈಟ್ ಬಂದು ಕಾಯ್ಬೇಕು ಸರ್ ನಾವು. ನಿಮ್ಮ ಹೊಲಕ್ಕೆ ಸುತ್ತಲೂ ಫೆನ್ಸಿಂಗ್ ಮಾಡ್ಕೊಳಕ್ಕೆ ಆಗಲ್ಲ ಸರ್? ಅದು ಫೆನ್ಸಿಂಗ್ ಮಾಡಿದ್ರೆ ಮುಳ್ಳು ತಂತಿಗೆ ಅಂದ್ರೆ ಕೆಳಗಾಸಿನ ಬರ್ತದ ಸರ್ ಅದ್ರಾಗ. ಓ ಹಂಗೆ. ಹ್ಞೂ ಸರ್. ಈಗ ಅಂತ ದೊಡ್ಡ ರೇಟ್ ಇಂದ ನಾವ್ ಎಲ್ಲಿ ತಂದ್ ಹಾಕಕ್ ಆಗತ್ ಸರ್ ರೈತರಿಗೆ? ಅಷ್ಟೊಂದು ಖರ್ಚು ಮಾಡಕ್ ಆಗಲ್ಲ ಸರ್. ಪೆಟ್ಲ ಸೌಂಡ್ರಿಗೆ ಅದಕ್ಕೆಲ್ಲ ಹೋಗ್ತದ ಸರ್, ಅವುಗಳಿಗೆ ಅದಕ್ಕೆ ಆಹಾರಕ್ಕೆ ಸಲುವಾಗಿ ಬರ್ತದೆ ಸರ್. ಅದು ಈಗ ಕಲ್ಲಂಗಡಿ ಹಣ್ಣ ಆಗ ಹಸುವಿಗೆ ಮತ್ ಬಂದ ಇದ ತಿಂತ ಸರ್. ಅದ ಅಂದ್ರೆ ಕಳ್ಳಿಗಳು ಇಲ್ಲಿ ಓಡಾಡ್ತಿದ್ವು ಅಂದ್ರೆ ಎಲ್ಲಾದ್ರೂ ನಿಮ್ಗೆ ಅಲ್ಲಿ ಇವು ಇದಾವ, ಗುಡ್ಡಗಳು ಇದಾವ ವಾಸವಾಗಿ? ಗುಡ್ಡ ಐತ್ ಸರ್, ಗವಿ ಅದಾವ, ಗವಿ ಅದಾವ ಸರ್, ಅಲ್ಲಿ ವಾಸವಾಗಿರ್ತವೆ, ಅಲ್ಲೇ ವಾಸವಾಗಿರ್ತದೆ ಸರ್. ನೀರು ಕುಡಿಯಕ ಬರ್ತದ ಸರ್, ಅವು ಎಲ್ಲ ಇವು ಬೆಂಡ್ ಗಿಂಡು ಮುರಿದೋಕಾವ. ಓಹೋ, ಹಂಗೂ ಆಗ್ತದ? ಹ್ಞೂನ್ರಿ, ಅದು ಪೈಪ್ ಲೈನ್ ಬೆಂಡ್ ಇರ್ತಾವಲ್ರಿ, ನಾವು ವಾಲ್ ಹಚ್ಚಿರ್ತೀವಿ, ಅಲ್ಲಿ ಬೆಂಡ್ ಹಚ್ಚಿರ್ತೀವಿ, ಈಗ ಅದು ಫಿಲ್ಟರ್ ಹಚ್ಚಿರ್ತೀವ್ರಿ, ನೀರು ಸೋಸಿ ಹೋಗ್ಬೇಕಲ್ಲ ಇದಕ್ಕೆ ಹೋಗಾಕ, ಡ್ರಿಪ್ಪಿಗೆ ಹೋಗಾಕ, ಅವನ್ನೆಲ್ಲ ಅವೆಲ್ಲ ಹಾಳು ಮಾಡ್ತಾವ ಸರ್. ಮುರಿದು ನೀರು ಕುಡಿಯಕಾಗಿನ ಅಷ್ಟೆಲ್ಲ ನೀರಿನ ಸಲುವಾಗಿ ಅದನ್ನ ಮುರಿದು ಬಿಡ್ತ ಸರ್. ನೀವ್ ಎಲ್ಲಾದ್ರೂ ಒಂದ್ ಸಣ್ಣ ಮಡಿ ಮಾಡಿ ನೀರು ಮಡಿ ಮಾಡಿ ನಾವು ಎಲ್ಲಾ ಉಜ್ಜಿರ್ತದ ಸರ್. ಮತ್ ಈಗ ಅಲ್ಲಿ ಎಲ್ಲಿ ಹೋಗತ್ತಾವ ಸರ್ ಅವು? ಈಗ ಅವ್ ನೀರ ಎಲ್ಲೇ ಐತೆ ಅನ್ನೋದು ಅವಕ್ಕೆ ಹಂಗ ಗೊತ್ತು. ಈಗ ಒಟ್ಟು ಇಲ್ಲಿ ಈಗ ಬಂತ, ಇಲ್ಲಿ ಬಂದ ಹೊತ್ನಾಗ ಬದಿನಾಗ ಇರ್ತ ಸರ, ಅದನ್ನ ಮುರಿದು ಬಿಡ್ತತ ನೀರಿನ ಸಲುವಾಗಿ. ಇಷ್ಟೆಲ್ಲ ಹಾನಿಗಳು ರೈತರಿಗೆ ಮಾಡ್ತಾರೆ ರೈತರಿಗೆ? ಹೌದ್ ಸರ್, ಈ ಫಾರೆಸ್ಟ್ರಿಗೆ ಎಲ್ಲ ಹೇಳಿವ್ ಸರ್, ಎಲ್ಲ ಇದನ್ನ ಮಾಡಿಲ್ಲ. ಈಗ ಎರಡು ಮೂರ್ ಸಲ MLA ಲೆಟರ್ ಕೊಟ್ಟಾರ, ಊರನಾರ ಎಲ್ಲ ಇದನ್ನ ಮಾಡ್ಯಾರ ಸರ್. ಈ ಕಲ್ಲಂಗಡಿ ಸೀಡ್ಸ್ ಏನ್ ರೇಟ್ ತಗೊಳ್ತಾರೆ ಸರ? ಅದು ವೆರೈಟಿ ಮೇಲೆ ಐತ್ ಸರ್, ಒಂದು ವೆರೈಟಿ 2500 ಐತಿ, 3000 ಅದಾವ. ಒಂದೊಂದು ವೆರೈಟಿ ಬೇರೆ ಬೇರೆ ಇದಾವ, ಬೇರೆ ಬೇರೆ ಸರ್. ಅದು ಒಂದ್ ಸ್ವಲ್ಪ ಇಳುವರಿ ಜಾಸ್ತಿ ಐತಿ ಅಂದ್ರ ರೇಟ್ ಕಮ್ಮಿ ಸರ್, ರೇಟ್ ಜಾಸ್ತಿ ಐತಿ ಅಂದ್ರ ಇಳುವರಿ ಕಡಿಮೆ ಆಗತ್ತ. ಒಂದ್ 3000 ಕಾಯಿ ಇತ್ತು ಅಂದ್ರ ಒಂದ್ 40 ಕೆಜಿ 50 ಕೆಜಿ ಆಗತ್ತೆ ಸರ್. ಈಗ ಒಂದ್ ಎಕರೆಗೆ ಕಲ್ಲಂಗಡಿಯಲ್ಲಿ ಎಷ್ಟು ಕೆಜಿ ಬರ್ತದೆ ಸರ್? ಒಂದ್ 60 ರಿಂದ 70 ಕೆಜಿ ಬರುತ್ತೆ ಸರ್. 70 ಕೆಜಿ ಬರ್ತದೆ ಅಂತ ಇಟ್ಕೊಳ್ಳಿ, 70 ಕೆಜಿ ಆದ್ರೆ ಅಲ್ಲಿಗೆ ನಿಮ್ಗೆ 175,000 ರೂಪಾಯಿ ಆಗುತ್ತೆ. ಹೌದು ಸರ್, ಕಲ್ಲಂಗಡಿ ಅದು ಮಿನಿಮಮ್ ಅಂದ್ರೆ ಸರ್ ಚೆನ್ನಾಗಿರ್ಬೇಕು, ಮತ್ತೆ ಇಲ್ಲಿ ಕಾಲ್ಡೆ ಪಾಲ್ಡೆ ತಿಂದು ಇದ್ ಮಾಡಿಬಿಡ್ತಾರೆ, ವೇಸ್ಟ್ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು. ಈಗ ಮಳೆ ಹತ್ತಿಗೆ ಅಂತಂದ್ರ ಸರ್ ನಾವು ಕ್ರಾಸಿಂಗ್ ಮಾಡೋ ಟೈಮ್ದಾಗ ಅದು ಊಜಿ ಅಂತಂದು ಹುಳ ಇದ್ ಮಾಡ್ತೈತ್ರಿ, ಚುಚ್ಚಿ ಹೋಗುತ್ತೆ, ಅದ ಆ ಕಾಯಾಗ ಒಂದ್ ಬೀಜನ ಆಗಲ್ ಸರ್. ಮಳೆ ಇತ್ತಂದ್ರ ನಾವು ಎಣ್ಣೆ ಪಣ್ಣೆ ಹೊಡಕನಕ ಇದಾಗಲ್ ಸರ್. ಹನಿ ಇತ್ತಂದ್ರ ಅದು ಈಗ ಮೊನ್ನೆ ಎಲ್ಲ ಸುಗ್ಗಿಯಾಗ ಮಾಡಿದ್ ಸರ್, ನಾನು ಬರೀ 14 ಕೆಜಿ ಆಗತ್ತೆ ಸರ್. ಯಾವ್ದು? ಕಲ್ಲಂಗಡಿ. ಕಲ್ಲಂಗಡಿ ಬರೀ 14 ಕೆಜಿ? ಬರೀ 14 ಕೆಜಿ ಆಗತ್ತೆ ಸರ್. ಯಾಕೆ, ಏನೇನ್ ಕಾರಣಕ್ಕೆ ಅಷ್ಟು? ಅದು 8 ದಿವಸ ನಮ್ ಕ್ರಾಸಿಂಗ್ ಟೈಮ್ದಾಗ ಮಳೆ ಹತ್ತಿಕೊಂಡ್ಬಿಡಿ ಸರ್, ಕೆಲಸ ಆಗಿಲ್ಲ, ಕೆಲಸ ಸರಿ ಆಗ್ಲಿಲ್ಲ ಸರ್, ಪೌಡ್ರದ್ದು ವಸ್ತು ತೊಳೆದು ಹೋಗುತ್ತಲ್ಲ ಸರ್, ವೇಸ್ಟ್ ಆಗ್ಬಿಡ್ತದೆ, ವೇಸ್ಟ್ ಆಗುತ್ತೆ, ಬೀಜ ಕಟ್ಟಗಲ್ ಸರ್ ಅದು, ಆ ತರ ಆಗತ್ತೆ ಸರ್. ಅಲ್ಲಿಂದ ನೀನ ಒಂದು ತಿಂಡ ಅಂತಂದ್ ಮಾಡಿದ್ ಸರ್. ತಿಂಡ ಅದು ಒಂದ್ ಬೆಳೆನ? ಅದು ಒಂದ್ ಬೆಳೆ ಸರ್, ಅದು ಅದು ಒಂದ್ ಇಷ್ಟ ಕಲ್ಲಂಗಡಿ ಟೈಪ್ ಕಾಯಿ ಆಗತ್ತೆ ಸರ್, ಕಲ್ಲಂಗಡಿ ಕಾಯಕ್ಕಿಂತ ಸಣ್ಣದಾಗತ್ತೆ, ಕರ್ಮಿನ್ ಚಣ್ಣಿನ ಟೈಪ್ ಆಗತ್ತೆ ಸರ್. ಅದ್ರಾಗ ಬರೀ 2 ಕೆಜಿ ಆಗತ್ತೆ ಸರ್. ಎಕರೆ ಇಲ್ಲ, ಎಕರೆ ಎಕರೆ 2 ಕೆಜಿ, 2 ಕೆಜಿ ಆಗತ್ತೆ ಸರ್. ಅಂದ್ರ ಮಳೆ ಎತ್ತಿಗೆಂಬಿಡ್ತಲ್ರಿ ಅವಾಗ ಇದಾಗ್ಬಿಡ್ತ ಸರ್. ಅದು ಸೀಟಿಂದಕ್ಕ ಗೊಬ್ಬರಕ್ಕ ಲೇಬರ್ ಹಚ್ಚಿದಕ್ಕ ಅದಕ್ಕನ ಆಗಲ್ಲ ಸರ್, ಕೈಲಿಂದ. ಈ ತರ ಸಮಸ್ಯೆಗಳಾದಾಗ ಕಂಪ್ನಿಯವರು ಏನಾದ್ರೂ ಸಹಾಯ ಮಾಡ್ತಾರ? ಏನು ಹಾಕಲ್ಲ ಸರ್. ಮತ್ತೆ ಈ ಕರಾರು ಏನ್, ಈ ಕರಾರುಗಳಲ್ಲಿ ಈ ತರದ ಸಂಕಷ್ಟಗಳಲ್ಲಿ ನಿಮ್ಗೇನು ಒಪ್ಪಂದಗಳಾಗಿರಲ್ವಾ? ಇಲ್ಲ ಸರ್, ನಮಗೆ ಅದು ಅವ್ರಿಗೇನ ಬೀಜದ ಒಪ್ಪಂದ ಏನ, ನಮಗೆ ಕ್ವಾಲಿಟಿಗೆ ಬೇಕು, ನೀವೇನ್ ಬೀಜ ಕೊಡ್ತೀರೋ ಅದಕ್ಕೆ ಪೇಮೆಂಟ್ ಕೊಡ್ತೀವಿ ಅಂತಂದು ಹೇಳ್ತಾರ ಸರ್. ಅದು ಸರ ಒಂದ್ ಟೈಮು ಬರ್ತತ, ಒಂದ್ ಟೈಮ್ ಲಾಸ್ ಆಗತ್ತ. ಈಗ ಅವ್ನ ಬುಟ್ನಂದ್ರ ನಮ್ ಸಣ್ಣ ಇರ್ರಿ, ಸುಮ್ನ ಡ್ರಿಪ್ ಹಾಕಿ ಸೀಟ್ ಹಾಕಿ ಬೇರೆ ಬೆಳೆಯಕ್ ಇದಾಗಲ್ ಸರ್. ತುಂಬಾ ದೀರ್ಘಕಾಲದ ಬೆಳೆಗಳನ್ನ ಬೆಳೆಯಕ್ ಆಗಲ್ಲ. ಇಲ್ರಿ, ಆ ನೀರ ನಮ್ಗೆ ಕಡ್ಲೆ ಪಡ್ಲೆ ಶೇಂಗಾ ಬಿತ್ತಿ ಇದನ್ ಮಾಡಿ ಕಬ್ಬು ಬೆಳಿಬೇಕ ಅನ್ಯಂದ್ರ ನೀರ್ ಇಲ್ಲ ಸರ್, ಆಗಲ್ರಿ. ಈಗ ನಮ್ಮ ಸ್ವಲ್ಪ ಹೊಲ ರೀ, ಅದ್ರಾಗ ಮತ್ ನಮಗೆ ಸ್ವಲ್ಪ ಹಾಕ್ಯಂದ್ ಇದ್ ಮಾಡ್ಕೊಂತ ಸರ್. ಸೊ ಹಂಗಾಗಿ ಇಲ್ಲಿ ನಿಮ್ಮ ಭಾಗದಲ್ಲಿ ಮಳೆಯ ಅಭಾವ ಇದೆ, ನೀರಿನ ಕೊರತೆ ಇದೆ, ಹಾಗಾಗಿ ಈ ಸೀಡ್ಸ್ ಅಂದ್ರೆ ಬೀಜೋತ್ಪಾದನೆ ಮಾಡುವಂತದ್ದು ನಿಮ್ಗೆ ಒಂದ್ ರೀತಿಯಿಂದ ವರದಾನ. ಇದು ಅನುಕೂಲ ಸರ್, ಅನುಕೂಲ ಅನುಕೂಲ ಸರ್. ಕಡಿಮೆ ನೀರಲ್ಲಿ, ಕಡಿಮೆ ನೀರಿನಲ್ಲೇ ಸ್ವಲ್ಪ ಹೆಚ್ಚು ಲಾಭ ತಗೊಳ್ಬಹುದು. ಈಗ ತಾಸಿಗೆ ಇಷ್ಟು ಲೀಟರ್ ಅಂತಂದು ನೀರ್ ಅಗಿಗೆ ಅಲ್ಲಿ ಕರೆಕ್ಟ್ ಹೋಲಿ ಅಂತಲ ಬೀಜ ಉರ್ತೀವಿ ಸರ್ ನಾವು, ಹಂಗಾಗಿ ಇದಾಗುತ್ತೆ ಸರ್ ಅದಕ್ಕೆ. ಈಗ ನಿಮ್ಮ ಕುಟುಂಬದವರು ಎಷ್ಟು ಜನ ಇದರಲ್ಲಿ ತೊಡಕೊಳ್ತೀರಿ ಕೆಲಸಕ್ಕೆ? ನಾವು 4 ಜನ ಇದು ಮಾಡ್ಕೊಂತೀವಿ ಸರ್. ಯಾರ್ಯಾರಿದ್ರಿ? ನಮ್ಮ ಹೆಣ್ಮಕ್ಳ್ರಿ, ನಾವು, ನಮ್ಮ ಮಗಳ ಸಾಲಿ ಈಗ ಬುಟ್ಟಾಳ್ರಿ, ನಮ್ಮ ಮಗಳ, ನಮ್ಮ ಹುಡುಗ. ಮಗಳು ಏನ್ ಓದಿದ್ರು ಸರ್? SLC ಇದಾಗಿದೆ ಸರ್. ಬಿಡಿಸ್ಬಿಟ್ರಿ ನೀವು? ಇಲ್ರಿ, ಅವ್ರ ಅಲ್ಲಿ ಅಂತಂದ್ ಬಿಟ್ಬಿಟ್ರಿ ಸರ್. ಈಗ ಇದಕ್ಕೆ ರಾಟೆ ಕಲಿಯಕ್ ಹೋಗ್ತಾರ ಸರ್. ಸೊ ಜೊತೆಗೆ ಹೊಲದ ಕೆಲಸಗಳೆಲ್ಲ? ಹೊಲದ ಕೆಲಸ ಸರ್. ಗಣ್ಮಕ್ಳಿದಾರೆ, ಗಣ್ಮಗ ಒಬ್ಬತ್ತದಂತಾರ, ಈಗ 5ನೇ ಕ್ಲಾಸ್ ಅದಾನ ಸರ್, ಸಣ್ಣವನಿದ ಸಣ್ಣ ಸರ್ ಬರ್ತಾನ ಸರ್, ಅವನ ಈಗ ಪೌಡರ್ ಕೊಡಕ್ ಮುಂಚೆ ಬೆಳಗ್ಗೆ ಬರ್ತಾನ ಮಕ್ಕಳಿಗೆ, 8 ಗಂಟೆಗೆ ಮತ್ತೆ ಒಳ್ಳೆ ಸ್ಕೂಲಿಗೆ ಹೋಗ್ಬೇಕಲ್ ಸರ್, ಅಷ್ಟೊತ್ತಿಗೆ ಬಿಟ್ಟು ಬಿಡಕ್ ಸರ್ ಅವ್ರಿಗೆ ಹೋಗ್ತಾನ ಸರ್. ಸೊ ಈಗ ನಿಮ್ಗೆ ಬೀಜೋತ್ಪಾದನಾ ಚಟುವಟಿಕೆಯಿಂದ ಒಂದು ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಸಿಕ್ಕಿದೆ. ಹೌದ್ ಸರ್, ಹಣಕಾಸಿನ ಯಾವುದೇ ಅಡಚಣೆ ಇಲ್ಲದೆ ಒಂದು ಕುಟುಂಬ ನೆಮ್ಮದಿಯಿಂದ ನೆಮ್ಮದಿಯಿಂದ ಆರಾಮವಾಗಿರ್ಬೋದು ಸರ್. ಗುಂಡಪ್ಪ ಕುಣಕಲಿ ನಿಮ್ಮ ಹೆಸರು ಹೌದಲ್ವಾ? ಹೌದ್ ಸರ್. ಕುಣಕಲಿ ಅಂದ್ರೆ ಏನು ಸರ್? ಹಿಂದಕ್ಕ ನಮ್ಮ ಅಜ್ಜನಾರ ಎದ್ದು ಬರೋ ಹೊತ್ನಾಗ ಮಲದ ಬೇಟೆಗೆ ಓದೋ ಹೊತ್ನಾಗ ಅವ್ರ ಏನ ಮಲ ಒದ್ದಕ್ಕ ಇದಾಗತ್ತಂತಂದ ಹಿಂದಲ ಹೆಸರ ಬರೀ ಹಂಗ ಹೇಳ್ತಾರ ಸರ್. ಮಲ ಒದ್ದಕ್ಕೂ ಈ ಕುಣಕಲಿಗೂ ಪದಕ್ಕೂ ಹೊಂದಾಣಿಕೆ ಆಗಲ್ಲ, ಜೋಕ್ ಮಾಡಿಕೆಂತ ಅವ್ರು ಹೇಳಿರ್ತಾರ ಸರ್ ಹಿರಿಯರ್. ಏ ಇವನಿಗೆ ಕುಣಕಲಿ ಅಂತಂದ ಇದನ್ನ ಮಾಡಿಕೆ ಹಿಂಗ ಅಪಹಾಸ್ಯ ಮಾಡ್ತಾ ಬಂದಿರೋ ನಡಕ ಅಡ್ಡ ಹೆಸರ ಬಂದಿರೋ ನಡಕ ಸರ್. ಇದು ವೃತ್ತಿ ಏನಲ್ಲ, ಇದು ವೃತ್ತಿ ಆಗ್ಲಿ ಬೇರೆ ತರ ಏನಿಲ್ಲ. ಇಲ್ಲ ಸರ್, ಅದ ಹಂಗೆ ಮುಂದುವರೆದಿದೆ ನಿಮ್ ತಲೆಮಾರಿಗೆ. ಹೌದೌದು ಸರ್, ನಾವು ಮೊದ್ಲಾಗ್ಲಿಂದನ ಈಗ ನಮ್ಮ ಅಜ್ಜಾರ ಕಾಲದಿಂದನ ಆ ತರ ಆಯ್ತು ಸರ್. ಒಳ್ಳೇದು ಗುಂಡಪ್ಪ ಅವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಿಮ್ಮ ಹೊಲದಲ್ಲೇ ಕೂತ್ಕೊಂಡು ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಅನುಭವಗಳು ಕುರಿತು ಕೊಪ್ಪಳ ಜಿಲ್ಲೆ ಚಿಲಕಮುಖಿ ಗ್ರಾಮದ ರೈತರಾದ ಗುಂಡಪ್ಪ ಕುಣಕಲಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನು. ಹೋಗೋಣ ಬರ್ತೀಯ ಚಂದಿರನೆಡೆಗೆ, ಚಂದಿರನೆಡೆಗೆ ಬಂದಿರುವುದು ಬಾಳಿಗೆ ಸೊಗಸು, ರೆಡಿಯಾಗಿದೆ ನಮ್ಮ ಮನಸ್ಸು ಆಡಲು ಈ